ಸ್ಟೆಪ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ. ಹೌದಾ, ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ನೂರ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.38. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳು ಹಾಗೂ ಹಿರಿಯರ ಆಹಾರ ಕ್ರಮಗಳು, ಈ ಕುರಿತು ಬನು ದೇಶಪಾಂಡೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಬನು ದೇಶಪಾಂಡೆ ಅವರೇ. ನಮಸ್ಕಾರ. ಮಕ್ಕಳು ಮತ್ತು ವಯಸ್ಸಾದವರಿಗೆ ಆಹಾರವನ್ನು ಕೊಡುವಾಗ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಆದ್ದರಿಂದ ಇವತ್ತು ತಾವು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮಕ್ಕಳಿಗೆ ನಾವು ಯಾವ ರೀತಿಯಾದಂಥ ಆಹಾರವನ್ನು ತಯಾರಿಸಿಕೊಂಡು ಕೊಡಬೇಕಾಗತ್ತೆ, ಮತ್ತು ವಯಸ್ಸಾದವರಿಗೆ ಯಾವ್ಯಾವ ರೀತಿಯಾದಂಥ ಆಹಾರವನ್ನು ಕೊಟ್ಟರೆ ಅವರ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಮಕ್ಕಳ ಆಹಾರ ಅಥವಾ ಉತ್ತಮವಾದಂಥ ಆಹಾರ, ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇನು? ಖಂಡಿತವಾಗಿಯೂ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಒಂದು ದಿನದಲ್ಲಿ ಮಗು ಏನೇನನ್ನು ತನ್ನ ಹೊಟ್ಟೆಗೆ ತಗೊಳುತ್ತೋ ಅದನ್ನು ಆಹಾರ ಅಂತ ಹೇಳ್ಬೋದು. ಆದರೆ ಅದು ತಿಂದಿರೋದ್ರಲ್ಲಿ ಅದರ ದೈಹಿಕ ಚಟುವಟಿಕೆ, ಬೆಳವಣಿಗೆ ಮತ್ತು ಅದರ ಆರೋಗ್ಯಕ್ಕೆ ಪೂರಕ ಆಗುವಂತಹ ಏನಾದರೂ ತಿಂಡಿ ತಿನಿಸು ಅಥವಾ ಊಟದ ಭಾಗವನ್ನು ಅದು ತಿಂದಿದ್ರೆ ಅದನ್ನು ಉತ್ತಮ ಆಹಾರ ಅಂತ ನಾವು ಪರಿಗಣಿಸ್ಬೋದು. ಉದಾಹರಣೆಗೆ ನೋಡಿ, 3 ಕಪ್ ಚಿಪ್ಸ್ ತಿಂದಿದ್ರೆ, 2 ಕೂಲ್ ಡ್ರಿಂಕ್ಸ್ ಕುಡಿದಿದ್ರೆ, 5-6 ಚೂಯಿಂಗ್ ಗಮ್ ತಿಂದಿದ್ರೆ ಅದನ್ನು ಆಹಾರ ಅಂತ ಹೇಳೋಕ್ಕಾಗಲ್ಲ. ಅದೇ ಅದು ಒಳ್ಳೆ ಚಪಾತಿ ಮತ್ತು ಏನಾದರೂ ಹಾಲು ಕುಡಿದಿದ್ರೆ, ಒಳ್ಳೆ ಅನ್ನ ರಾಗಿ ಮುದ್ದೆ ಅಂತ ತಿಂದಿದ್ರೆ ಅದನ್ನು ನಾವು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಅದು ಅದರ ದೇಹದ ಚಟುವಟಿಕೆ ಮತ್ತು ಅದರ ವಯಸ್ಸಿಗೆ ಸೂಕ್ತವಾದಂಥ ಪ್ರಮಾಣದಲ್ಲಿ, ವಯಸ್ಸಿಗೆ ತಕ್ಕಂಥ ಪ್ರಮಾಣದಲ್ಲಿ ನಿಂತಿರಬೇಕು. ಈಗ ಶಾಲಾ ಪೂರ್ವ ಮಕ್ಕಳಿಗೇನೆ ಬೇರೆ ಪ್ರಮಾಣದಲ್ಲಿ ನಾವು ಹೇಳ್ತೀವಿ, ಚಿಕ್ಕ ಶಿಶುವಿಗೆ ಬೇರೆ ಪ್ರಮಾಣದಲ್ಲಿ ಹೇಳ್ತೀವಿ. ಒಂದು ದಿನಕ್ಕೆ ಅದು ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟರೆ ಅದು ಉತ್ತಮವಾದ ಆಹಾರ, ಸಮತೋಲನದ ಆಹಾರ ಅಂತ ಹೇಳ್ತೀವಿ. ಈಗ ಮಕ್ಕಳಲ್ಲೇ ಬೇರೆ ಬೇರೆ ವಿಭಾಗಗಳನ್ನು ನಾವು ಮಾಡ್ಕೋಬಹುದು. ಈಗ ಈ ಶಿಶುಗಳ ಆಹಾರ ಯಾವ ರೀತಿ ಇರಬೇಕಾಗತ್ತೆ, ಮತ್ತು ಇದನ್ನು ತಯಾರಿಸುವಾಗ ತಾಯಂದಿರು ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ? ಇದು ತುಂಬ ಮುಖ್ಯವಾದಂಥ ವಿಚಾರ. ಯಾಕೆ ಅಂದರೆ ಕೆಲವರು ಏನನ್ಕೊಳ್ತಾರೆ, 1 ವರ್ಷದವರೆಗೂ ಮಗುವಿಗೆ ಸ್ವಲ್ಪ ಸ್ವಲ್ಪ ತಾಯಿ ಹಾಲು ಕುಡಿಸ್ಬಿಟ್ರೆ ಏನು ಕೊಡಬೇಕಾಗಿಲ್ಲ ಅಂತ ಒಂದು ತುಂಬ ಅಲಕ್ಷ್ಯ ಮಾಡುವಂತಹ ಧೋರಣೆ ಇದೆ. ಆದರೂ ಕೂಡ ತಾಯಿ ಹಾಲು ಬಹಳ ಮುಖ್ಯವಾದ್ದು. ಅದನ್ನೇ ಹೇಳ್ತೀನಿ. ಈಗ ಮಗುವಿಗೆ ಹುಟ್ಟಿನಿಂದ 6 ತಿಂಗಳವರೆಗೂ ಪ್ರಕೃತಿ ದತ್ತವಾದಂತಹ ತಾಯಿ ಹಾಲೇ ಶ್ರೇಷ್ಠ ಆಹಾರ, ಅದನ್ನು ಕೊಡ್ತಾನೆ ಇರಬೇಕು. ಆದರೆ 6 ತಿಂಗಳು ಒಂದ್ ವೇಳೆ ತುಂಬಿತು ಅಂದ್ರೆ ಮಗುಗೆ ಆನಂತರ ಅದಕ್ಕೆ ತಾಯಿ ಹಾಲು ಸಾಕಾಗೋದಿಲ್ಲ. ಯಾಕೆಂದ್ರೆ ಮಗುವಿನ ಬೆಳವಣಿಗೆ ಬಹಳ ತ್ವರಿತಗತಿಯಲ್ಲಿ ಶೀಘ್ರವಾಗಿ ಆಗ್ತಾ ಇರ್ತದೆ. ಆದ್ರೆ ಚಟುವಟಿಕೆ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಸಸಾರಜನಕ ಶಕ್ತಿ ಬೇಕೇ ಬೇಕು. ಅದನ್ನ ನಾವು ಮೇಲಿನ ಆಹಾರದಿಂದ ಕೊಡ್ಬೇಕು, ಅದನ್ನ ಘನ ಆಹಾರ ಅಂತ ಹೇಳ್ತೀವಿ ನಾವು. ಇನ್ನೊಂದೇನು ಅದರಿಂದ ಒಳ್ಳೇದು ಅಂದ್ರೆ ಅದು ಮನೆಯ ಆಹಾರಕ್ಕೆ ಅದು ರೂಢಿ ಆಗ್ಬೇಕು. ಅದನ್ನ ವೀನಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು. ಈ ಶಿಶು ಆಹಾರವನ್ನ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಸೇರಿಸಿ ಕೊಟ್ರೆ ಆ ತಾಯಿ ಹಾಲಿನ ಜೊತೆಗೇನೆ ಕೊಡ್ಬೇಕು. ಆದ್ರೆ ಅದಕ್ಕೆ ಅವು ಸೂಕ್ತವಾಗಿರುವಂತಹ ಒಂದು ಪ್ರಮಾಣದಲ್ಲಿ ರೀತಿಯಲ್ಲಿ ಕೊಟ್ಟಾಗ ಮಗು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಬೆಳೆಯಕ್ಕೆ ಶುರು ಆಗುತ್ತೆ. ಅದರ ಬೆಳವಣಿಗೆ ಕುಂಠಿತ ಆಗಲ್ಲ, ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಅದಕ್ಕೆ ಕಾಡುವುದಿಲ್ಲ. ಇನ್ನ ಈಗ ರಾಗಿ ಸರಿ ಅಂತ ನಾವು ಕೇಳ್ತಾ ಇರ್ತೀವಿ, ಹಾಗೇನೆ ರಾಗಿ ಮಾಲ್ಟ್ ಅಂತ ಕೂಡ ಕೇಳ್ತಾ ಇರ್ತೀವಿ. ಯಾಕೆಂದ್ರೆ ಇದು ಮಕ್ಕಳ ಆಹಾರ, ಈಗ ರಾಗಿ ಸರಿ ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯೇ? ಇದು ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ನಮ್ಮ ತಾಯಂದ್ರು ಅದರಲ್ಲೂ ಗ್ರಾಮೀಣ ಭಾಗದ ತಾಯಂದ್ರು ಅವ್ರಿಗೆಲ್ಲ ಗೊತ್ತು ಶಿಶು ಆಹಾರದ ಬಗ್ಗೆ. ಸ್ವಲ್ಪ ರಾಗಿ ಸರಿ ಮಾಡಿ ಕೊಡ್ತಾರೆ ಒಂದ್ 6 ತಿಂಗಳ ನಂತರ. ಏನು ಅಂದ್ರೆ ಅದಕ್ಕೆ ಅವ್ರು ಕಾರಣ ಕೇಳಿದ್ರೆ ಅದಕ್ಕೆ ಸ್ವಲ್ಪ ರುಚಿ ಹತ್ತಿಸ್ಬೇಕಲ್ವಾ, ಸ್ವಲ್ಪ ರೂಢಿ ಆಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕೊಡ್ತೀವಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಹೋಗಿ ಸಮೀಕ್ಷೆಗಳನ್ನು ಮಾಡ್ತಿರ್ತೀವಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಒಣಗಿ ಹಾಕ್ಬಿಡ್ತಾರೆ, ಅದನ್ನ ಹಿಟ್ಟು ಮಾಡಿಸ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇಳೆಕಾಳುಗಳನ್ನ ಹಾಕಿ ಅದನ್ನ ಚೆನ್ನಾಗಿ ಹುರಿದಿರ್ತಾರೆ. ಅದನ್ನ ಬೇಳೆಕಾಳನ್ನ ಹಿಟ್ಟನ್ನ ಒಂದ್ ಸ್ವಲ್ಪ ಕುದಿಸಿ ಗಟ್ಟಿಯಾಗಿ ಮಾಡಿ ಅದೊಂದು ಚಮಚದಲ್ಲಿ ತುಪ್ಪದ ಜೊತೆಗೆ ಉಪ್ಪು ಜೊತೆಗೆ ಸ್ವಲ್ಪ ಸ್ವಲ್ಪನೆ ತಿನ್ನಿಸ್ತಾರೆ. ಇಷ್ಟು ಮಾಡಿದ್ರೆ ಅದ ಮಗುವಿನ ಹೊಟ್ಟೆಗೆ ಸಾಕಾಗುತ್ತೆ ಅಂತ ಅವರ ಒಂದು ಕಲ್ಪನೆ. ನಿಜವಾಗಿ ಹೇಳಬೇಕು ಅಂದರೆ ಮಗುವಿಗೆ ನಾವು 6 ತಿಂಗಳ ನಂತರ ಅದಕ್ಕೆ ಒಂದು ಸರಿಯಾದ ಜೀರ್ಣವಾಗುವ ರೀತಿಯಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ. ರಾಗಿ ತುಂಬ ಒಳ್ಳೆಯದು, ಯಾಕೆಂದರೆ ಅದರಲ್ಲಿ ಒಳ್ಳೆ ಗುಣಮಟ್ಟದ ಪ್ರೋಟೀನ್ ಇದೆ. ಪ್ರೋಟೀನು ಬೆಳವಣಿಗೆಗೆ ಬೇಕು, ಇನ್ನು ಶಕ್ತಿನೂ ಕೊಡುತ್ತೆ ಅದು. ಅದ್ರ ಜೊತೆಗೆ ಅವರು ತುಪ್ಪ ಹಾಕ್ತಾರೆ, ಅದು ಒಂದು ಸ್ವಲ್ಪ ಶಕ್ತಿಯನ್ನು ಆ್ಯಡ್ ಮಾಡುತ್ತೆ. ಆದರೆ ಈ ರಾಗಿಯನ್ನು ನಾವು ಹಾಗೇನೆ ತೊಳೆದು ಒಣಗಿಸಿ ಹಿಟ್ಟು ಮಾಡೋದಕ್ಕಿಂತ ಅದನ್ನು ಮೊಳಕೆ ತರಿಸಿ ಅದನ್ನು ಒಣಗಿಸಿ ಆ ಮೊಳಕೆನ ಉಜ್ಜಿ ಕೇರಿ ತೆಗಿಬೇಕು, ಮೊಳಕೆ ಇರಬಾರ್ದು ಅದರಲ್ಲಿ. ಆಮೇಲೆ ಅದನ್ನ ಗಮ್ ಅಂತ ಒಂದು ಪರಿಮಳ ಬರೋವರೆಗೂ ಹುರಿದ ಮೇಲೆ ಆ ಹಿಟ್ಟನ್ನು ಹಾಕಿಸ್ತೀವಲ್ಲ ಅದು ರಾಗಿ ಮಾಲ್ಟ್. ರಾಗಿ ಸರಿಗೂ ಈ ರಾಗಿ ಮಾಲ್ಟ್ಗೂ ಇರೋ ವ್ಯತ್ಯಾಸ ಇದೆ. ಜೀರ್ಣ ಆಗುತ್ತೆ. ಹಾ, ಇದು ಅದರಲ್ಲಿರೋ ಒಂದು ಶರ್ಕರ ಪಿಷ್ಟ ಅಂತ ಹೇಳ್ತೀವಿ, ಹಿಟ್ಟಿನ ಒಂದು ಅಂಶ ಇರುತ್ತಲ್ಲ, ಹಾಗೆ ಹಸಿಯಾದಂತ ರಾಗಿ ಕಾಳಿಗಿಂತನೂ ಈ ಹುರಿದಿರುವಂತಹ ಮೊಳಕೆ ಬಂದಿರೋ ರಾಗಿ ಕಾಳಿಗೂ ಈ ಹಿಟ್ಟಿನ ಅಂಶದಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ ನೀರಿನಲ್ಲಿ ಕುದಿಸಿದಾಗ ಅದು ದೇಹಕ್ಕೆ ಒದಗುವಂತ ಪ್ರಮಾಣ ಜಾಸ್ತಿ ಮತ್ತು ಸುಲಭವಾಗಿ ಜೀರ್ಣ ಆಗುತ್ತೆ. ಮಗುವಿಗೆ ಬೆಳವಣಿಗೆಗೆ ಏನ್ ಬೇಕೋ ಅಂತಹ ಒಳ್ಳೆಯ ಒಂದು ಶಕ್ತಿ ಮತ್ತು ಸಸಾರಜನಕ ಅದರಿಂದ ಸಿಗುತ್ತೆ. ಸರಳ ರೂಪದ ಪಿಷ್ಟ ರೀತಿಯಲ್ಲಿ ಇರುತ್ತೆ. ಹಾ, ಸರಳ ರೂಪದ ಪಿಷ್ಟ ರೀತಿಯಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದ್ ಏನ ಅಡ್ವಾಂಟೇಜ್ ಅಪ್ಪ ಅದಂದ್ರೆ ಅದನ್ನ ನೀವು ಒಂದು 1/4 kg ಅಷ್ಟು ಮಾಡಿಟ್ಕೊಂಡು ಈ ರಾಗಿ ಸರಿನೂ ಮಾಡ್ತಿರ್ತಾರೆ. ಅದನ್ನ ಮಾಡುವಾಗ ಇದನ್ನ ಒಂದು 1/4 ಚಮಚದಷ್ಟು ಈ ಹಿಟ್ಟನ್ನು ಸೇರಿಸಿದ್ರು ಕೂಡ ಈ ರಾಗಿ ಸರಿ ಮಾಡಿದ ಮೇಲೆ ಅದು ಗಟ್ಟಿ ಆಗ್ಬಿಡುತ್ತೆ ಒಂದು 1/2 ಗಂಟೆಗೆ. ಆ ಗಟ್ಟಿ ಆದ್ರೆ ಮತ್ತೆ ಅದನ್ನ ತಿನ್ಸ್ಬೇಕಂದ್ರೆ ಸ್ವಲ್ಪ ನೀರ್ ಹಾಕಿ ಕುದಿಸ್ತಾರೆ ಅವರು ಅಥವಾ ಹಾಲು ಹಾಕಿ. ಅವಾಗ ಆ ಪೋಷಕಾಂಶಗಳ ಪ್ರಮಾಣ ಮಗುವಿಗೆ ಸರಿಯಾಗಿ ದಕ್ಕೋದಿಲ್ಲ. ಈ ರಾಗಿ ಮಾಲ್ಟನ್ನ ಅದಕ್ಕೆ ಸೇರಿಸಿದಾಗ ಅದು ಇನ್ನೂ ತೆಳುವಾಗೇ ಇರುತ್ತೆ, ಎಷ್ಟೊತ್ತು ಇಟ್ಟರೂ ಗಟ್ಟಿ ಆಗಲ್ಲ. ಮೊಳಕೆ ಬಂದಾಗ ಒಂದು ಅಮೈಲೇಜ್ ಅನ್ನೋ ಒಂದು ಕಿಣ್ವ ಉತ್ಪತ್ತಿ ಆಗುತ್ತೆ, ಅದ್ರ ಕಾರ್ಯದಿಂದ ಈ ರೀತಿ ಆಗುತ್ತೆ. ಆದ್ರಿಂದ ರಾಗಿ ಮಾಲ್ಟನ್ನೇ ಮಾಡಿ ಮಕ್ಕಳಿಗೆ ಕೊಡೋದು ಒಳ್ಳೇದು. ರಾಗಿ ಸರಿನೂ ಮಾಡ್ತಾರೆ, ಬೇರೆ ತರ ಒಂದು ಶಿಶು ಆಹಾರ ಮಾಡ್ತಾರೆ ಅಂದ್ರೆ ಈ ರೀತಿಯ ರಾಗಿ ಮಾಲ್ಟನ್ ಮಾಡಿಟ್ಕೊಂಡು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಆ ಹಿಟ್ಟಿಗೆ ಸೇರಿಸ್ಕೊಳ್ಳೋದು ಒಳ್ಳೇದು. ಆವಾಗ ಮಗುವಿಗೆ ಅಂದ್ರೆ 1 ವರ್ಷದ ಒಳಗಿನ ಮಗುವಿಗೆ ಏನ್ ಬೇಕೋ ಆ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಅವುಗಳ ರಕ್ತಕ್ಕೆ ಒದಗುವಂತಹ ರೀತಿಯಲ್ಲಿ ಸಿಗುತ್ತೆ ಮತ್ತು ಬೆಳವಣಿಗೆ ಸುಗಮವಾಗಿ ಆಗುತ್ತೆ ಮಗುವಿಂದು. ಮತ್ತೆ ರಾಗಿನಲ್ಲಿ ಸುಣ್ಣದ ಅಂಶನೂ ಕೂಡ ಇರುತ್ತೆ. ಹಾ, ರಾಗಿಯಲ್ಲಿ ಅಧಿಕವಾದಂತಹ ಸುಣ್ಣದ ಅಂಶ ಇದೆ. ಬೇರೆ ಈಗ ಗೋಧಿ, ಜೋಳ ಮತ್ತೆ ಇವೆಲ್ಲ ಒಂದೇ ಗ್ರೂಪಿಗೆ ಸೇರವು, ಅದರಲ್ಲಿ ಕಡಿಮೆ ಇದೆ ಸುಣ್ಣದ ಅಂಶ, ಆದ್ರೆ ರಾಗಿಯಲ್ಲಿ ಜಾಸ್ತಿ ಇದೆ. ಅದಕ್ಕೆ ರಾಗಿ ತಿಂದವನ್ನ ಗುದ್ದಿ ನೋಡು ಅಂತ ಹೇಳ್ತಾರೆ, ಮುದ್ದೆ ತಿಂದವನ್ನ ಗುದ್ದಿ ನೋಡು ಅಂತ. ಈಗ ರಾಗಿನ ನಾವು ಮೊಳಕೆ ಓಡಿಸ್ತೀವಲ್ಲ, ಆ ಮೊಳಕೆ ಮೂಲಕ ಪೋಷಕಾಂಶಗಳು ನಷ್ಟ ಆಗೋದಿಲ್ವೇ? ಮೊಳಕೆ ಮೂಲಕ ಪೋಷಕಾಂಶಗಳು ನಷ್ಟವಾಗೋದೇ ಇಲ್ಲ, ಇನ್ನೂ ಅದರಲ್ಲಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅದು ಮುಂದೆ ಹುಟ್ಟುವಂತ ಒಂದು ಗಿಡಕ್ಕೆ ಬೇಕಾಗುವ ರೀತಿಯಲ್ಲಿ ಆ ಕಾಳನ ಒಳಗಡೆ ಜೈವಿಕ ಚಟುವಟಿಕೆಗಳು ನಡೀತಿರ್ತದೆ. ಸೊ ಆದ್ರಿಂದ ಅದರಲ್ಲಿ ಇನ್ನು ಪೋಷಕಾಂಶಗಳು ಒಳ್ಳೆ ರೀತಿಯಲ್ಲಿ ಇರ್ತವೆ ಹೊರತು ಯಾವುದು ನಷ್ಟ ಆಗಲ್ಲ. ಇನ್ನು ಮೊಳಕೆಯನ್ನು ಉಜ್ಜಿ ಕೇರಿ ತೆಗಿಬೇಕು ಅನ್ನಲ್ಲ, ಆ ಮೊಳಕೆಯಲ್ಲಿ ಯಾವ ರೀತಿಯ ಒಂದು ಪೋಷಕಾಂಶಗಳು ಇರೋದಿಲ್ಲ. ಅದು ಮುಂದಿನ ಗಿಡಕ್ಕೆ ಬೇಕಾಗುವಂತ ನಾರಿನ ಅಂಶ. ಆ ನಾರಿನ ಅಂಶವನ್ನು ತೆಗೆದಷ್ಟು ಮಗುವಿಗೆ ಜೀರ್ಣ ಶಕ್ತಿಯ ತೊಂದರೆ ಆಗಲ್ಲ, ಹೊಟ್ಟೆ ಉಬ್ಬರಿಸೋದು ಬಾಧೆ ಆಗೋದು, ಹೊಟ್ಟೆ ನೋವು ಬರೋದು ಅಂತ ಆಗಲ್ಲ. ಆದ್ರಿಂದ ಅದನ್ನ ಮೊಳಕೆಯನ್ನ ಉಜ್ಜಿ ಕೇರಿ ತೆಗೆಯೋದೇ ಒಳ್ಳೇದು. ಮತ್ತೆ ಈ ಮಕ್ಕಳು ಆಹಾರ ತಿನ್ನೋದಕ್ಕೆ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅಂದ್ರೆ ಈ ರೀತಿ ಆದ್ರೆ ಅವರ ಒಂದು ಪೋಷಣೆ ಹೇಗೆ ಸಾಧ್ಯವಾಗುತ್ತೆ ಅಂತ? ಇದು ಸಾಮಾನ್ಯವಾಗಿ ಎಲ್ಲ ತಾಯಂದ್ರು ಹೇಳೋದನ್ನ ನೋಡ್ತೀವಿ. ಇದು ಯಾಕೆ ಅಂದ್ರೆ ನಾವು ಒಂದ್ ಸ್ವಲ್ಪ ಗಮನಿಸಬೇಕಾಗತ್ತೆ ನಮ್ಮ ಮಗುವಿನ ಆಹಾರದ ಕ್ರಮವನ್ನ, ಮತ್ತು ಒಂದು ಮಗುವಿಗೆ ನಾವು ಯಾವ ರೀತಿ ಆಹಾರವನ್ನು ಕೊಡಬೇಕು ಅನ್ನೋದನ್ನ ಒಂದು ತಲೆಯಲ್ಲಿ ಪ್ಲಾನ್ ಮಾಡಿಟ್ಕೋಬೇಕು ತಾಯಂದ್ರು. ಈಗ ನಾನು ಯಾವಾಗ ತಿನ್ನಿಸ್ತೀನೋ ಆವಾಗಲೇ ಆ ಮಗು ತಿನ್ಬೇಕು, ಅಥವಾ ನಾನು ತಿನ್ನಿಸಿದಷ್ಟು ತಿನ್ಬೇಕು ಆ ಮಗು ಅಂತ ನಮ್ಮ ತಾಯಂದ್ರು ಕೂಡ ಹಠ ಹಿಡಿಯೋದನ್ನ ಕಡಿಮೆ ಮಾಡಬೇಕು. ಹಾಗಂತ ಅದನ್ನ ಅಲಕ್ಷ್ಯನೂ ಮಾಡಬಾರ್ದು. ಈಗ ಒಂದ್ ಬೆಳಿಗ್ಗೆ ಎದ್ದ ತಕ್ಷಣ 4 ಬಿಸ್ಕೆಟ್ ಕೊಟ್ಟು ಕೂಡಿಸ್ಬಿಟ್ರೆ ಅದು ಮಗು ಹೊಟ್ಟೆ ತುಂಬಿಡುತ್ತೆ, ಆಮೇಲೆ ಅದನ್ನ ತಿಂಡಿ ತಿನ್ಲಿಲ್ಲ ಅಂತ ಕಿರಿಕಿರಿ ಮಾಡ್ತವೆ ಅಂತಂದ್ರೆ ಅವಾಗ ಆ ಮಗುವಿನ ತಪ್ಪೇನಿಲ್ಲ. ಯಾಕೆಂದ್ರೆ ಬಿಸ್ಕೆಟ್ ಇಂಥವೆಲ್ಲ ಇರುತ್ತಲ್ಲ, ಅವುಗಳಲ್ಲಿ ಜಾಸ್ತಿ ಶಕ್ತಿ ಮತ್ತು ಕೊಬ್ಬಿನ ಅಂಶ ಇರುತ್ತೆ, ಅದು ಹೊಟ್ಟೆಯನ್ನು ತುಂಬಿಸುತ್ತೆ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಬೇರೆ ಪೋಷಕಾಂಶಗಳು ಸಿಗ್ಲಿಕ್ಕಿಲ್ಲ. ಆದ್ರಿಂದ ನಾವು ಸಾಧ್ಯವಾದಷ್ಟು ಮಧ್ಯ ಮಧ್ಯ ಇಂತಹ ತಿಂಡಿಗಳನ್ನ ಕೊಡದೆ ಇರೋದ್ರಿಂದ ಮನೆಯವರ ಎಲ್ಲರೂ ಒಟ್ಟಿಗೆನೆ ಮಗು ಆಹಾರವನ್ನ ಸೇವಿಸೋದನ್ನು ರೂಢಿ ಮಾಡ್ಕೋಬೇಕದು. ಹೀಗೆ ಮಾಡೋದ್ರಿಂದ ಮಗುವಿಗೆ ಆಹಾರದ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಅಥವಾ ಅದರ ಬಗ್ಗೆ ಒಂದು ಟೇಸ್ಟ್ ಶುರುವಾಗುತ್ತೆ. ನಾವು ಅದನ್ನು ಹೊಗಳ್ತಾ ಊಟ ಮಾಡಿದರೆ ಇದು ರುಚಿಯಾಗಿದೆ, ಇದು ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆಯ ಇದು ಸಿಗುತ್ತೆ ಅಂತ ನಾವು ಅದ್ರ ಜೊತೆ ಮಾತಾಡಿಕೊಂಡು ಇದನ್ನು ತಿಂದು ನೋಡು ರುಚಿಯಾಗಿದೆ ಇದು ಅಂತ ಆ ರೀತಿ ಕೊಟ್ಟರೆ ಅವಾಗ ಮಗು ತಾಯಂದ್ರ ಜೊತೆಗೇನೆ ಕೂತ್ಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ. ಇಲ್ಲಪ್ಪ ಅವ್ರಿಗೆ ಆ ರೀತಿನೂ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅವು ಯಾವಾಗ ಹಸಿವನ್ನುತ್ತೋ ಆವಾಗ ಮನೆಯಲ್ಲೇ ಮಾಡಿರುವಂತಹ ಬಿಸಿಯಾದ ಒಂದು ರುಚಿಯಾದ ಒಂದು ಆಹಾರವನ್ನು ಕೊಡಬೇಕು. ಇನ್ನು ಹಣ್ಣು ತರಕಾರಿ ತಿನ್ನಲ್ಲ ಅಂತ ಯೂಶುವಲಿ ತಾಯಂದಿರು ಹೇಳ್ತಾರೆ, ತರಕಾರಿಗಳು ತಿನ್ನೋದಿಲ್ಲ. ಅದು ಯಾಕೆ ಅಂದ್ರೆ ಕೆಲವೊಮ್ಮೆ ಅದರಲ್ಲಿರೋ ನಾರಿನಂಶ ಅಥವಾ ಒಂದು ಟೇಸ್ಟ್ ಅಥವಾ ಒಂದೊಂದ್ಸಲ ಅದರಲ್ಲಿರೋ ಮಸಾಲೆ ಖಾರದ ಪದಾರ್ಥ ಅವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ. ಅಂತ ಟೈಮ್ನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಇಂತಹ ಸೊಪ್ಪನ್ನ ಅಥವಾ ತರಕಾರಿಗಳನ್ನು ಸಾಧ್ಯವಾದಷ್ಟು ತುರಿದು ಕ್ಯಾರೆಟ್ ಮೂಲಂಗಿ ಅಂತವನ್ನು ತುರಿದು ಚಪಾತಿ ಒಳಗಡೆ ಹಿಟ್ಟಿನಲ್ಲಿ ಹಾಕಿ ಕಲಸಿ ಚಪಾತಿ ಮಾಡಿಕೊಡೋದಾಗ್ಲಿ ಅಥವಾ ಬೇರೆ ದೋಸೆಯಲ್ಲಿ ಸೊಪ್ಪನ್ನು ಹೆಚ್ಚಿ ಹಾಕಿ ದೋಸೆಗಳನ್ನು ಮಾಡಿಕೊಡೋದಾಗ್ಲಿ ಅದು ಯಾವ ರೀತಿಯಲ್ಲಿ ಇಷ್ಟಪಡುತ್ತೋ ಆ ತಿಂಡಿಗೆ ಅವುಗಳನ್ನು ಹಾಕಿ ನಾವು ಅವುಗಳಿಗೆ ಕೊಟ್ಟರೆ ಅವಾಗ ಆ ಮಗು ಇನ್ನೂ ಇಷ್ಟಪಟ್ಟು ತಿನ್ನುತ್ತೆ ಮತ್ತು ಅದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಬೆಳೆಸ್ಕೋತದೆ ಅದು. ಯಾಕೆಂದ್ರೆ ಅದು ದಿನವೂ ತಿನ್ನುವಂತಹ ಇಷ್ಟದ ಆಹಾರ ಜೊತೆಗೆ ಬಂದಿರೋದ್ರಿಂದ ಅದು ಕಿರಿಕಿರಿ ಮಾಡೋದಿಲ್ಲ. ಈ ರೀತಿ ನಾವು ಅವುಗಳನ್ನ ಮಧ್ಯ ಮಧ್ಯೆ ಏನು ತಿಂಡಿ ತಿನಿಸುಗಳನ್ನು ಕುರುಕಲು ತಿಂಡಿ ತಿನಿಸುಗಳನ್ನು ಜಾಸ್ತಿ ತಿನ್ನದಂಗೆ ನಾವು ನೋಡ್ಕೋಬೇಕು. ಅದು ಬೆಳಗ್ಗೆ ಒಂದು ಟೈಮ್ ಮಾಡಿಬಿಟ್ಟು ಅದಕ್ಕೆ ಸರಿಯಾಗಿ ಆ ತಿಂಡಿನ ಹೊತ್ತಿಗೆ ಕೊಟ್ಬಿಟ್ರೆ ಅವರು ಆಟ ಆಡಕ್ಕೆ ಹೋಗ್ಬಿಡ್ತಾರೆ ತಿಂಡಿ ತಿನ್ಬಿಟ್ಟು. ಅವರಿಗೆ ಸಿಗೋ ಹಾಗೆ ಕುರುಕಲು ತಿಂಡಿಗಳನ್ನು ನಾವು ಇಡಬಾರದು ಸಾಧ್ಯವಾದಷ್ಟು. ಆ ತರ ಒಂದು ನಾವು ಕ್ರಮವನ್ನ ನಾವು ರೂಢಿಸ್ಕೊಂಡ್ರೆ ಮತ್ತು ಇನ್ನೂ ಕೆಲವು ತಾಯಂದ್ರೆ ಇರ್ತಾರೆ ನನ್ನ ಮಗನ ತಿನ್ನೋದೇ ಇಲ್ಲ ಯಾವಾಗ್ಲೂ ಯಾರೆದ್ರಿಗಳಾದ್ರೂ ಅದನ್ನ ಹೇಳೋದೇ ಅವ್ರಿಗೆ ಅದೊಂದು ಸಾಧನೆ ಅನ್ನೋ ಹಂಗೆ ಯಾರಿದ್ರು ಹೇಳ್ದೇನೆ ಸಾಧ್ಯವಾದಷ್ಟು ಇಲ್ಲ ಇದನ್ನ ತಿನ್ಬೇಕು ಮಗು ನೀನು ಒಳ್ಳೆಯದು ಅಂತ ಅವ್ರಿರುವಾಗ ಒಬ್ಬರೇ ಇರುವಾಗ ಹೇಳ್ಕೊಂಡ್ರೆ ಅದು ಒಂದ್ ರೀತಿಯಿಂದ ಮಗುವಿಗೆ ಒಂದು ಧನಾತ್ಮಕ ಧೋರಣೆ ಅಂತ ಹೇಳ್ತೀವಿ ಅಂದ್ರೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಮೂಡಿಸೋದು ಆಹಾರದ ಬಗ್ಗೆ ಆ ರೀತಿ ಅವ್ರು ಮಾಡ್ಬೇಕು ಅಂತ ನನ್ನ ಸಲಹೆ. ಈಗ ರಾಗಿ ಮಾಲ್ಟ್ ತಯಾರಿಕೆಯಲ್ಲಿ ಅದನ್ನ ಮೊಳಕೆ ಹೊಡಿಸಬೇಕು ಅಂತ ತಾವು ಹೇಳಿದ್ರಿ, ಹೌದು. ಇದನ್ನ ಬಿಟ್ಕೊಂಡ್ರೆ ಇನ್ನ ಯಾವ ರೀತಿ ನಾವು ಆಹಾರವನ್ನ ತಯಾರಿಸ್ಕೋಬಹುದು ಅಂತೀರ, ಮಕ್ಕಳ ಆಹಾರವನ್ನ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬಹುದು ಅಂತೀರ? ಇನ್ನು ಕೆಲವು ಕ್ರಮಗಳು ಅಂದ್ರೆ ಈಗ ನಾನು ಒಂದೆರಡು ಉದಾಹರಣೆಗಳನ್ನ ಹೇಳಿದೆ. ಮನೆಯಲ್ಲೇ ಈಗ ಇಡ್ಲಿ ದೋಸೆ ಮಾಡ್ತಿರ್ತೀವಿ. ನಮ್ಮ ಕೆಲವೊಂದು ಸಂಶೋಧನೆಗಳ ಪ್ರಕಾರ ಏನಾಗಿದೆ ಅಂದ್ರೆ ಅಕ್ಕಿಯ ಒಂದು ಇಡ್ಲಿಯನ್ನ ಮಾಡ್ತೀವಲ್ಲ ಅದ್ರ ಜೊತೆಗೆ ನಾವು ಅರ್ಧದಷ್ಟು ರಾಗಿಯನ್ನ ಬೆರೆಸೋದ್ರಿಂದ ಮಗುವಿಗೆ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅಂಶವನ್ನು ನಾವು ಕೊಟ್ಟಂಗಾಗುತ್ತೆ, ಸುಣ್ಣ ಮತ್ತು ಕಬ್ಬಿಣ ಸಿಗುತ್ತೆ. ಈ ರೀತಿ ತಿಂಡಿ ತಿನಿಸುಗಳಲ್ಲಿ ನಾವು ಅರ್ಧದಷ್ಟು ಮಟ್ಟಿಗೆ ಮೆಕ್ಕೆಜೋಳದ ಹಿಟ್ಟನ್ನ ಅಥವಾ ಈ ರಾಗಿ ಹಿಟ್ಟನ್ನು ಮತ್ತು ಸೋಯಾ ಹಿಟ್ಟನ್ನು 20% ವರೆಗೂ ಅಂದರೆ 100 ಗ್ರಾಮ್ಗೆ 20 ಗ್ರಾಮ್ 5 ಕೆಜಿಗೆ 1 ಕೆಜಿ ಅಷ್ಟು ಈ ರೀತಿ ಸೇರಿಸ್ಕೊಂಡ್ರೆ ಅವಾಗ ಮಗುವಿಗೆ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಸೇರಿಸಿದಂಗಾಗುತ್ತೆ. ಅದ್ರ ಜೊತೆಗೆ ಒಂದೇ ಚಪಾತಿಯಲ್ಲಿ ಅದು ಬರೀ ಗೋಧಿ ಹಿಟ್ಟಿನಿಂದ ಸಿಗೋ ಚಪಾತಿಗಿಂತ ಜಾಸ್ತಿ ಪೋಷಕಾಂಶಗಳನ್ನು ನಾವು ಒದಗಿಸಿದಂಗಾಗುತ್ತೆ. ಈ ರೀತಿ ಅವರು ಕೆಲವೊಂದು ವ್ಯಾಲ್ಯೂಡಿಷನ್ ಅಂತ ಇದನ್ನೇ ನಾವು ಹೇಳೋದು, ಮೌಲ್ಯವರ್ಧನೆ. ಈ ರೀತಿ ಮೌಲ್ಯವರ್ಧನೆ ಕೆಲವು ಕ್ರಮಗಳನ್ನು ಅವರು ಮಾಡೋದು ತುಂಬ ಸುಲಭ ಮನೆಯಲ್ಲಿ ಮಾಡಿಕೊಂಡ್ರೆ. ಆ ರೀತಿ ರಾಗಿ ಹಿಟ್ಟುಗಳನ್ನು ನಿಮ್ಮ ಮನೆಯಲ್ಲಿ ಸಿಗುವಂಥ ಎಲ್ಲ ಹಿಟ್ಟುಗಳಿಗೆ ಸ್ವಲ್ಪ ಸೇರಿಸಿಟ್ಬಿಡಿ. ಅವಾಗ ಅದು ಸ್ವಲ್ಪ ಕಲರ್ನ ಒಂದು ಸ್ವಲ್ಪ ದಿನದವರೆಗೂ ಅವ್ರು ಕಿರಿಕಿರಿ ಅಂದ್ಕೊಂಡ್ರು ರೂಢಿ ಆಗ್ಬಿಡುತ್ತೆ ಅವರಿಗೆ. ಆ ರೀತಿಯ ಒಂದು ಆಹಾರಗಳನ್ನು ಸೇವಿಸ್ತಾ ಹೋದರೆ ಮಗುವಿಗೆ ಬೇಕಾಗಿರೋ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶ ಸಿಗುತ್ತೆ. ಅವರ ಬೆಳವಣಿಗೆ ಆಗಲಿ, ಬೌದ್ಧಿಕ ಬೆಳವಣಿಗೆ ಆಗಲಿ, ದೈಹಿಕ ಚಟುವಟಿಕೆಗಳಾಗಲಿ ಸುಗಮವಾಗಿ ಸಾಗುತ್ತೆ ಅಂತ. ಈ ರೀತಿ ಪರೋಟ ಮಾಡ್ಬೋದು, ಗೋಧಿ ಚಪಾತಿಗಳನ್ನು ಮಾಡ್ಬೋದು, ರಾಗಿ ಮುದ್ದೆಗಳಲ್ಲೇ ನೀವು ಸೋಯಾ ಹಿಟ್ಟನ್ನು, ನಾನು ಹೇಳಿದಂಗೆ ಸೋಯಾ ಹಿಟ್ಟು ಸಿಕ್ಕದೇ ಇದ್ರೂ ಕಡಲೆ ಹಿಟ್ಟನ್ನು ಸೇರಿಸ್ಬೋದು. ಈ ರೀತಿ ಪ್ರೋಟೀನ್ ಜಾಸ್ತಿ ಇರುವಂತಹ ಕೆಲವೊಂದು ಆಹಾರಗಳನ್ನು ಅವರು ಸೇರಿಸ್ಬೋದು. ಅಂದ್ರೆ ಈಗ ಮಕ್ಕಳ ಆಹಾರದಲ್ಲಿ ಏನೇನು ಇರಬೇಕು ಮತ್ತು ಏನೇನು ಇರಬಾರ್ದು ಅಂತೀರ? ಮಕ್ಕಳ ಆಹಾರದಲ್ಲಿ ನಾವು ನಮ್ಮ ಪ್ರಾದೇಶಿಕವಾಗಿ ಬೆಳೆಯುವಂತಹ ಧಾನ್ಯಗಳನ್ನೇ ನಾವು ಉಪಯೋಗಿಸೋದು ಒಳ್ಳೆಯದು. ಅದನ್ನ ತಂದು ಮಾಡಿ ಆ ಥರ ಏನು ನಾವು ಹೇಳೋದಿಲ್ಲ. ಆದರೆ ರಾಗಿನೇ ಇಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ ಅಂದರೆ ರಾಗಿಯಿಂದ ಏನೇನು ತಯಾರಿಸ್ತೀವೋ ಅದೇ ಆಹಾರಗಳನ್ನು ಅವರಿಗೆ ನಾವು ರೂಢಿಸಿ ಅವುಗಳಿಂದ ವಿಧ ವಿಧವಾದಂಥ ಒಂದೇ ರೀತಿ ಮಾಡೋದಕ್ಕಿಂತ ಒಂದು ವೈವಿಧ್ಯಮಯವಾದಂಥ ಆಹಾರಗಳನ್ನು ತಯಾರಿಸಿ ಮಗುವಿನ ಡಬ್ಬಿಯಲ್ಲಿ ಹಾಕಿ ಕಳಿಸ್ಬೋದು. ಅಥವಾ ಅವರಿಗೆ ಸಾಯಂಕಾಲ ಮಾಡಿಕೊಟ್ಟುವ ತಿನಿಸುಗಳು ಅವ್ರು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವೇ ಚಿಕ್ಕಿಗಳನ್ನು ನಾವೇ ಒಂದಿಷ್ಟು ನಿಪ್ಪಟ್ಟು ಕೋಡುಬಳೆಯನ್ನು ಮಾಡಿಕೊಟ್ರೆ ಅವಾಗ ಅವ್ರು ಹೊರಗಡೆ ಹೋಗಿ ತಿನ್ನೋದು ತಪ್ಪುತ್ತೆ. ಈಗ ಚಿಕ್ಕಿನ ಅಂತ ಹೇಳಿದೆ ನಾನು, ಚಿಕ್ಕಿನ ಶೇಂಗಾದಿಂದ ಮಾಡ್ತಾರೆ ಕಡಲೆ ಬೀಜದಿಂದ. ಅದ್ರ ಜೊತೆಗೆ ನಾವು ಈ ರಾಗಿಯ ಅರಳು ಅಥವಾ ಈ ದಂಟಿನ ಬೀಜ ಅಂತ ಒಂದು ಬರುತ್ತೆ, ಅದರಲ್ಲಿ ತುಂಬಾ ಲೈಸಿನ್ ಅಂತ ಅಮಿನೋ ಆಮ್ಲ ಇದೆ, ಒಳ್ಳೆ ಗುಣಮಟ್ಟದ ಪ್ರೋಟೀನ್ ಇದೆ, ಒಳ್ಳೆ ಗುಣಮಟ್ಟದ ಕಬ್ಬಿಣಾಂಶ ಇದೆ. ಅದು ಎಲ್ರಿಗೂ ಸಿಗುತ್ತೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಅವರು ಬೆಳೀತಾ ಇರ್ತಾರೆ ದಂಟಿನ ಬೀಜನ, ಹರವೆ ಸೊಪ್ಪು ಅಂತ. ಆ ಬೀಜ ಒಂದು ಕಪ್ಪು ಬಣ್ಣದ್ದು ಬರುತ್ತೆ. ಇನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಅವರು ಸುವರ್ಣ ಅಂತ ಒಂದು ವೆರೈಟಿ ಮಾಡಿದ್ದಾರೆ, ಅದ್ರದ್ದು ಬಿಳಿ ಬಣ್ಣದ ಬೀಜ ಬರುತ್ತೆ. ಸೊ ಕಪ್ಪು ಅರಳನ್ಸಲ್ಲ. ಅದನ್ನ ನೀವು ಆರಾಮವಾಗಿ ಹಿಟ್ಟು ಮಾಡಿ ನಿಮ್ಮ ಗೋಧಿ ಹಿಟ್ಟಿಗೂ ಸೇರಿಸಬಹುದು ಅಥವಾ ಯಾವುದೇ ಒಂದು ಹಿಟ್ಟಿಗೂ ಸೇರಿಸ್ಕೋಬಹುದು. ಆ ರೀತಿ ಮಾಡಿ ಚಪಾತಿಗಳನ್ನ ರುಚಿಕರವಾದಂತಹ ತಿಂಡಿಗಳನ್ನು ಮಾಡಬಹುದು. ಹೆಚ್ಚು ಪೋಷಕಾಂಶಗಳಿರುವ ಮತ್ತೆ ಅದ್ರ ಅರಳು ತುಂಬಾ ಚೆನ್ನಾಗಾಗುತ್ತೆ. ಬರೀ ಒಂದು ಬಿಸಿ ಬಾಣಲೆಯಲ್ಲಿ ಹಾಕ್ಬಿಟ್ರೆ ಪಟ ಪಟ ಅಂತ ಅರಳಾಗ್ಬಿಡುತ್ತೆ. ಅದನ್ನ ಈ ಶೇಂಗಾ ಜೊತೆಗೆ ಚಿಕ್ಕಿ ಮಾಡಿದ್ರೆ ಅದನ್ನ ಮಾಡಿಟ್ಕೊಂಡ್ರೆ ಮಗುವಿಗೆ ಸಾಯಂಕಾಲ ಕೊಡ್ಲಿಕ್ಕೆ ಆ ತರ ರೆಡಿ ಮಾಡಿ ಅದನ್ನ ಡಬ್ಬದಲ್ಲೂ ಹಾಕಿ ಕೊಡ್ಬಹುದು. ಇನ್ನು ಕೊಡಬಾರದು ಅಂತಂದ್ರೆ ಹೊರಗಡೆ ಸಿಗುವಂತಹ ತಿಂಡಿಗಳನ್ನ ನಾವು ಕೊಡಬಾರ್ದು. ಬೇಕರಿ ಪದಾರ್ಥಗಳನ್ನ ಜಾಸ್ತಿ ಕೊಡಬಾರ್ದು. ನಾವು ಬೇಕರಿ ಕೊಡ್ಲೇಬಾರ್ದು ಅಂತ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಕೆಲವೊಮ್ಮೆ ಅವು ಅನುಕೂಲಕರ ವ್ಯಂಜನಗಳು ಪದಾರ್ಥಗಳವು. ಆದ್ರೆ ಅವನ್ನ ಮಿತಿಯಲ್ಲಿ ಇತಿ ಮಿತಿಯಲ್ಲಿ ಇರ್ಬೇಕು. ಇವೆಲ್ಲ ಏನೋ ಒಂದು ಸಾಯಂಕಾಲ ಒಂದು ಟೀ ಜೊತೆ ಒಂದೋ ಎರಡೋ ಬಿಸ್ಕೆಟ್ ಕೊಟ್ರೆ ಅಥವಾ ಅಥವಾ ಏನೋ ಒಂದು ಒಳ್ಳೆ ಒಂದು ಬನ್ ಒಂದು ಜಾಸ್ತಿ ನಾರಿನಂಶ ಇರೋ ಒಂಥರ ಒಂದು ಪ್ರೋಟೀನ್ ಇರುವಂತ ಬ್ರೆಡ್ ಬನ್ ತಂದು ಕೊಟ್ರೆ ಅದು ಪರವಾಗಿಲ್ಲ, ಹಾಗೆ ಕೊಡ್ಬೋದು. ಆದ್ರೆ ಅದನ್ನೇ ಜಾಸ್ತಿ ಅದು ತಿನ್ನೋ ಅಂತ ರೂಢಿ ಮಾಡಿಸ್ಬಾರ್ದು. ಮತ್ತೆ ಈಗ ಶಾವಿಗೆ ಪದಾರ್ಥಗಳು ಪಾಸ್ತಾ ಪದಾರ್ಥಗಳು ಸಿಗ್ತಾ ಇವೆ, ಅವುಗಳನ್ನ ಜಾಸ್ತಿ ತಿನ್ನೋ ಹಾಗೆ ಮಾಡಿ ಅದನ್ನ ಕೊಡಬಾರ್ದು. ಯಾಕೆಂದ್ರೆ ಅದರಲ್ಲಿ ಕೆಲವೊಂದು ರಾಸಾಯನಿಕಗಳನ್ನ ಹಾಕಿರ್ತಾರೆ, ಅದು ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ, ಮೆದುಳಿನ ಬೆಳವಣಿಗೆಗೆ. ಆದ್ರಿಂದ ಸಾಧ್ಯವಾದಷ್ಟು ಸಂಸ್ಕರಿತ ಆಹಾರ ಅಂತ ಹೇಳ್ತೀವಿ, ಅಂದ್ರೆ ಈಗ ಸಂಸ್ಕರಣೆ ಮಾಡಿರುವಂತದ್ದು ಅವು ಮಗುವಿಗೆ ಒಳ್ಳೇದಲ್ಲ. ಅಂದ್ರೆ ಹೊಟ್ಟೆ ಕಟ್ಟುತ್ತೆ, ಆಮೇಲೆ ಬೆಳವಣಿಗೆಗೂ ಕೆಲವೊಮ್ಮೆ ಕುಂಠಿತ ಆಗುತ್ತೆ. ಮನೆಯಲ್ಲೇ ಮಾಡಿರುವಂತಹ ತಾಜಾ ತರಕಾರಿಗಳನ್ನ ಹಾಕಿರುವಂತಹ ಪದಾರ್ಥಗಳನ್ನ ಇನ್ನು ಕೆಲವೊಂದು ಕ್ರಮಗಳನ್ನ ಅವರು ಅನುಸರಿಸಬೇಕು. ಅಂದ್ರೆ ಆಹಾರವನ್ನು ತಯಾರಿಸುವ ಕೈಗಳನ್ನ ಶುಚಿಯಾಗಿ ತೊಳೆದುಕೊಳ್ಳೋದು, ತರಕಾರಿಗಳನ್ನ ಶುಚಿಯಾಗಿ ತೊಳಿಬೇಕು, ಒಳ್ಳೆ ಶುದ್ಧ ನೀರನ್ನೇ ಉಪಯೋಗಿಸ್ಬೇಕು, ತರಕಾರಿನ ಹೆಚ್ಚೋಕ್ಕಿಂತ ಮುಂಚೆನೆ ತೊಳಿಬೇಕು. ಹೆಚ್ಚಿದ ಮೇಲೆ ತೊಳೆದ್ರೆ ಪೋಷಕಾಂಶಗಳು ನಷ್ಟ ಆಗುತ್ತೆ. ಮತ್ತು ಸಾಧ್ಯ ಆದ್ರೆ ಅವ್ರು ಹೆಚ್ಚಾಗಿ ಏನಾದ್ರೂ ತರಕಾರಿಗಳು ಸೊಪ್ಪಿನ ತರಕಾರಿಗಳು ಮುಖ್ಯವಾಗಿ ಅವುಗಳು ಬೆಳೆದಿದ್ರೆ ಹೆಚ್ಚಾಗಿದ್ರೆ ಅವುಗಳನ್ನ ಬಿಸಿಲಿದ್ದಾಗ ಒಣಗಿಸಿಟ್ಕೊಂಡ್ರೆ ಈ ರೀತಿ ಮುದ್ದೆ ಹಿಟ್ಟಿನಲ್ಲೋ ಏನಾದ್ರೂ ಹಾಕಿ ಅವುಗಳನ್ನ ಮುದ್ದೆ ಮಾಡಿಕೊಡ್ಬೋದು. ಅದರಿಂದ ಅವ್ರಿಗೆ ಇನ್ನೂ ಮೌಲ್ಯವರ್ಧನೆ ಆಗುತ್ತೆ. ಈ ರೀತಿ ಮಾಡಿ ಅವರು ತಮ್ಮ ಮಕ್ಕಳ ಒಂದು ಒಳ್ಳೆಯ ಆಹಾರವನ್ನು ಕೊಡುವಂತಹ ಕ್ರಮಗಳನ್ನು ಅನುಸರಿಸಬಹುದು. ಮತ್ತೆ ಈಗ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇರ್ತಾರೆ, ಹೌದು, ಅವರಿಗೆ ಆಹಾರವನ್ನು ಕಳಿಸಬೇಕಾಗುತ್ತೆ ತಾಯಂದಿರು, ಅಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಾ? ಮಕ್ಕಳ ಆಹಾರ ಹೆಚ್ಚಾಗಿ ನಾವು ಡಬ್ಬಿಗಳನ್ನು ಕಟ್ಟುವಾಗ ಏನೋ ಒಂದು ಬೆಳಿಗ್ಗೆ ಮಾಡಿ ಚಿತ್ರಾನ್ನ ಕಳಿಸ್ತೀವಿ ಅಂತ ಆ ರೀತಿ ಮಾಡಿದ್ರೆ ಮಕ್ಕಳು ಅದನ್ನ ತಿಂದೆ ಇಷ್ಟಪಡದೆ ಬಂದ್ಬಿಡ್ಬೋದು. ಆದ್ರಿಂದ ಸಾಧ್ಯವಾದಷ್ಟು ಬೆಳಿಗ್ಗೆ ಏನ್ ಮಾಡಿರ್ತೀವೋ ಅದನ್ನೇ ಕಳಿಸದೇ ಇರೋ ಹಾಗೆ ಬೇರೆ ಇನ್ನೊಂದು ಐಟಮ್ ಮಾಡಿ ಈ ತರ ಚಪಾತಿನೋ ಅಥವಾ ಇಡ್ಲಿನೋ ಆತರ ಮಾಡುವಾಗ ಸ್ವಲ್ಪ ಮೆತ್ತಗಿರ್ಬೇಕದು, ಅಂದ್ರೆ ಆರಿದಾಗ್ಲೂ ತಿನ್ಬೇಕು. ನಾನು ಒಬ್ಬ ತಾಯಿಯನ್ನ ನೋಡಿದೀನಿ, ತುಂಬಾ ಚೆನ್ನಾಗಿ ಅವರು ಇದನ್ನ ಮಾಡಿ ಕಳಿಸ್ತಾ ಇದ್ರು. ಏನಂದ್ರೆ ಚಪಾತಿಗೆಲ್ಲ ಈ ತರ ನಾನು ಹೇಳಿದಂಗೆ ಸೊಪ್ಪು ಕ್ಯಾರೆಟ್ ಪುರಿ ಎಲ್ಲ ಹಾಕಿ ಅದು ಕಲರ್ಫುಲ್ ಆಗುತ್ತೆ, ಅಕ್ಕಿ ರೊಟ್ಟಿ ಇರ್ಬೋದು ಅಥವಾ ಚಪಾತಿ ಇರ್ಬೋದು, ಅದನ್ನೆಲ್ಲ ಮಾಡಿ ಅದನ್ನೇನ್ ಮಾಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ಶೇಪ್ ಅಲ್ಲಿ ಅದನ್ನ ಕಟ್ ಮಾಡ್ಬಿಡೋದು ಚಪಾತಿನ. ಅದು ಮಗು ಏನ್ ಮಾಡ್ತಾ ಇತ್ತು, ಶಾಲಾ ಪೂರ್ವ ಮಕ್ಕಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಅದು ಇವತ್ತು ಆನೆ ತರ ಹಾಕಿದೀನಿ ಆನೆ ತಿನ್ನು, ಅಥವಾ ಇವತ್ತು ಕುದುರೆ ತರ ಮಾಡಿದೀನಿ, ಇವತ್ತು ಸ್ಟಾರ್ ಮಾಡಿದೀನಿ ಆತರ ಹೇಳ್ತಿದ್ರು. ಆ ರೀತಿ ನಾವು ನಮ್ಮ ಮಕ್ಕಳಿಗೂ ಮಾಡಿದ್ರೆ ಮಗು ಇವತ್ತೇನಿರುತ್ತೋ ಅಂತ ಒಂದು ಕುತೂಹಲದಿಂದ ಇನ್ನೂ ಜಾಸ್ತಿ ತಿನ್ಬೋದು. ಅಥವಾ ಇನ್ನೂ ಅದಕ್ಕೊಂದು ಸ್ವಲ್ಪ ಇವತ್ತು ಜೀರಿಗೆ ಹಾಕಿರ್ಬೇಕು, ಮರುದಿವಸ ಇನ್ನೊಂದು ಏನಾದ್ರು ಒಂದು ರುಚಿ ಹೆಚ್ಚಾಗುವಂಗೆ ಬದಲಾವಣೆ ಆಗೋ ಹಂಗೆ ಮಾಡಬಹುದು ಅನ್ಸುತ್ ನನಗೆ. ಇನ್ನ ನಮ್ಮ ವಯಸ್ಸಾದಂತ ಹಿರಿಯ ನಾಗರಿಕರ ಆಹಾರದ ಕೂಡ ಬಹಳ ಮುಖ್ಯವಾದಂತಹದ್ದು, ಯಾಕೆಂದ್ರೆ ಅವರ ಒಂದು ಆರೋಗ್ಯ ರಕ್ಷಣೆಗೆ ಅವರ ಆಹಾರದಲ್ಲಿ ನಾವು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಈ ವಯಸ್ಸಾದವರಿಗೆ ಯಾವ ರೀತಿಯಾದಂತ ಒಂದು ಆಹಾರದ ಅವಶ್ಯಕತೆ ಇರುತ್ತೆ ಅಂತೀರ? ವೃದ್ಧರು ಅವರು ಹಿರಿಯ ನಾಗರಿಕರು, ಹೌದು, ಅವರ ಆರೋಗ್ಯ ಮತ್ತು ಪೋಷಣೆ ಕೂಡ ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಅವರ ಒಂದು ಮಾನಸಿಕ ಒಂದು ಸಾಮಾಜಿಕ ಸಮಸ್ಯೆಗಳಲ್ಲಿ ತೊಳೆದಾಡ್ತಾ ಇರ್ತಾರೆ ಅವರು ಒಂದು ವಯಸ್ಸಾದ್ಮೇಲೆ. ಅಯ್ಯೋ ಇನ್ ನಾನು ಇನ್ ಯಾರಿಗೂ ಬೇಡವಾದ್ನ, ಆ ಒಂದು ಒಂದು ಮಾನಸಿಕ ಒಂದು ಇದರಲ್ಲಿ ಇರುತ್ತಾರಲ್ಲ ಖಿನ್ನತೆಯಲ್ಲಿ, ಅವರ ಆಹಾರ ಮತ್ತು ಪೋಷಣೆ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕು. ಮತ್ತು ಅವ್ರು ಬದಲಾಗುತ್ತಿರುವಂತಹ ದೈಹಿಕ ಸ್ಥಿತಿಗತಿಗಳು ಮತ್ತು ಅವ್ರ ಚಟುವಟಿಕೆ ಸ್ವಲ್ಪ ಕಡಿಮೆ ಆಗ್ತದೆ. ಅವಾಗ ಅವ್ರಿಗೆ ಜೀರ್ಣ ಶಕ್ತಿನೂ ಕಡಿಮೆ ಆಗುತ್ತೆ. ಬರ್ತಾ ಬರ್ತಾ ಸ್ವಲ್ಪ ನಾಲಿಗೆ ರುಚಿ ಕಡಿಮೆ ಆಗ್ತದೆ, ಯಾಕೆಂದ್ರೆ ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಸ್ ಅಂತೀವಿ, ಅವು ರುಚಿಯನ್ನ ಗ್ರಹಿಸುವಂತಹ ಕಣಗಳು ಅವುಗಳು ತಮ್ಮ ಶಕ್ತಿಯನ್ನು ಕಡಿಮೆ ಆಗ್ಬಿಡ್ತದೆ ಅವಕ್ಕೆ. ಅದರಿಂದ ಅವ್ರಿಗೇನು ಖಾರ ಬೇಕು ಜಾಸ್ತಿ, ಇನ್ನು ಮಸಾಲೆ ಇರಬೇಕು ಅಂತ ಅನ್ನಕ್ಕೆ ಶುರು ಆಗುತ್ತೆ. ಅವಾಗ ಅವ್ರು ಕಿರಿಕಿರಿ ಮಾಡಕ್ ಶುರು ಮಾಡ್ತಾರೆ ಮನೆಯಲ್ಲಿ. ಇವೆಲ್ಲ ಒಂದು ಬೇರೆ ಬೇರೆ ಅಂಶಗಳು ಒಟ್ಟಿಗೆ ಸೇರಿ ಅವರ ಒಂದು ಪೋಷಣಾ ಮಟ್ಟವನ್ನ ಕುಂಠಿತಗೊಳಿಸ್ತವೆ ಮನೆಯಲ್ಲಿ. ಆದ್ರಿಂದ ಸ್ವಲ್ಪ ಅವ್ರನ್ನ ಮಕ್ಕಳ ಹಾಗೇನೆ ನೋಡ್ಕೋಬೇಕು. ಆಹಾರದ ಬಗ್ಗೆ ಯೋಚನೆ ಮಾಡುವಾಗ ಸಾಧ್ಯವಾದಷ್ಟು ಅವರ ನಮ್ಮ ಆಹಾರದ ಒಳಗಡೆನೆ ಅವ್ರನ್ನ ನಾವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸದಾಗಿ ಏನು ಮಾಡ್ಬೇಕು ಆಗೋದಿಲ್ಲ, ಅವರು ಕೂಡ ಆ ರೀತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೂ ಕೆಲವೊಮ್ಮೆ ನಾವು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಆಗಿರೋದ್ರಿಂದ ಮೆತ್ತಗಿನ ಆಹಾರವನ್ನ ಜಾಸ್ತಿ ನಾವು ಕೊಡ್ಬೇಕಾಗತ್ತೆ. ಅಲ್ಲದೇನೆ ಅವರಿಗೆ ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲೇನೆ ಜಾಸ್ತಿ ಪೋಷಕಾಂಶಗಳು ಒದಗಬೇಕು. ಅದಕ್ಕೆ ಈ ರೀತಿ ರಾಗಿ ಮಾಲ್ಟ್ ಅಂತ ಹೇಳಿದ್ದೀನಲ್ಲ, ಅದನ್ನು ಕೂಡ ನಾವು ವೃದ್ಧರಿಗೆ ಕೊಡ್ಬೋದು. ಈಗ ಬೆಳಿಗ್ಗೆ ಒಂದು ಟೀ ಕಾಫಿ ಅಂತೂ ಕುಡಿದ ಮೇಲೆ ಮಧ್ಯಾಹ್ನ ಒಂದು 11 ಗಂಟೆ ಹೊತ್ತಿಗೆ ಈ ರೀತಿ ಒಂದು ಪೋಷಕಾಂಶಗಳು ಜಾಸ್ತಿ ಇರುವಂತಹ ಪೇಯಗಳು ಅಂತ ಹೇಳ್ತೀವಿ, ಈ ರೀತಿ ಟೊಮೆಟೊ ಸೂಪ್ ಇರ್ಬೋದು ಅಥವಾ ಹಣ್ಣಿನ ರಸಗಳಿರ್ಬೋದು, ಮತ್ತು ಈ ರಾಗಿ ಮಾಲ್ಟ್ ಅಂತ ಒಂದು ರಾಗಿ ಅಂಬಲಿ ಅಂತ ಗಂಜಿಗಳು ಅಂತ ಒಂದನ್ನ ಕೊಡ್ಬೋದು. ಈಗ ಓಟ್ಸ್ ಅಂತ ಒಂದು ಸಿಗುತ್ತೆ, ಅದನ್ನ ನಾವು ಅವರು ಎಲ್ಲಾದ್ರೂ ಸಿಗ್ತಾ ಇದೆ, ಅದು ಅದನ್ನ ಬೇಯಿಸಿ ಒಂದು ಲೋಟದಲ್ಲಿ ಹಾಕಿ ಅದಕ್ಕೊಂದು ಸ್ವಲ್ಪ ಮಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿಕೊಟ್ರೆ ಅದರಲ್ಲಿ ಜಾಸ್ತಿ ನಾರಿನಂಶ ಇರುತ್ತೆ. ನಾರಿನಂಶ ಈ ವಯಸ್ಸಾದವ್ರಿಗೆ ತುಂಬಾ ಒಳ್ಳೇದು, ಅದು ಏನಾಗುತ್ತೆ ಸ್ವಲ್ಪ ಹೊತ್ತಿನವರೆಗೂ ಅವ್ರಿಗೆ ಹಸಿವಾಗದೆ ಇರೋ ಹಂಗೆ ತಡೆಯುತ್ತದು, ಹಾಗೇನೆ ಸಕ್ಕರೆ ಅಂಶ ನಿಧಾನವಾಗಿ ರಕ್ತಕ್ಕೆ ಒದಗುವ ಹಂಗೆ ಮಾಡುತ್ತದೆ. ಅಂತಹ ಒಂದು ಆಹಾರಗಳು ಅವರಿಗೆ ಒಳ್ಳೆಯದು, ಇಂಥ ಒಂದು ಆಹಾರಗಳನ್ನು ಅವ್ರು ಕೊಡಬೇಕು. ಇನ್ನು ಗ್ರಾಮೀಣ ಮಟ್ಟದಲ್ಲಿ ಅಂದರೆ ರಾಗಿಯ ಒಂದು ನುಚ್ಚು ಅಥವಾ ಜೋಳದ ನುಚ್ಚು ಅವುಗಳಿಂದ ಮಾಡಿರುವಂಥ ಅಂಬಲಿ ಅಥವಾ ಗಂಜಿಗಳನ್ನು ವೃದ್ಧರಿಗೆ ಕೊಟ್ಟರೆ ಅವರಿಗೆ ಒಂದು ಬೇರೆ ಬೇರೆ ರೀತಿಯ ರುಚಿಗಳು, ಹೇಗೆ ಮಕ್ಕಳಿಗೆ ನಾವು ಬೇರೆ ಬೇರೆ ರುಚಿಗಳನ್ನು ಮಾಡಿಕೊಡ್ತೀವೋ ಹಾಗೆ ಒಂದೊಂದು ದಿವಸ ಒಂದೊಂದು ರುಚಿಗಳನ್ನು ಮಾಡಿಕೊಟ್ರೆ ಅವರು ಸೇವಿಸ್ತಾರೆ. ಇದಲ್ಲದೆ ಅವರಿಗೆ ಇನ್ನೂ ಆರೋಗ್ಯದ ಕೆಲವೊಂದು ತೊಂದರೆಗಳಿದ್ರೆ ಅಂದ್ರೆ ಈಗ ಮಧುಮೇಹ, ಹೃದ್ರೋಗ ಆತರ ಏನಾದ್ರೂ ತೊಂದರೆಗಳಿದ್ರೆ ಅವುಗಳನ್ನು ಕೂಡ ನಾವು ಗಮನದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕಾಗುತ್ತೆ. ಎಚ್ಚರಿಕೆ ತಗೋಬೇಕು, ಆಹಾರದಿಂದಲೇ ಕೆಲವೊಂದು ಆರೋಗ್ಯ ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಯಾಕೆಂದ್ರೆ ಆಗ್ಲೇನೆ ಕೆಲವೊಮ್ಮೆ ಅವ್ರಿಗೆ ಬೇರೆ ಬೇರೆ ಅಂಶಗಳಿಂದ ಆ ರೋಗಗಳು ಬಂದಿರಬಹುದು ಅಥವಾ ಬರುವಂತಹ ಒಂದು ಸಾಧ್ಯತೆ ಇರ್ಬೋದು. ಅವುಗಳನ್ನೆಲ್ಲ ನೋಡಿಕೊಂಡು ಉಪ್ಪನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡುವಂಥದ್ದು, ಸಕ್ಕರೆ ಮತ್ತು ಅಥವಾ ಸಿಹಿ ತಿಂಡಿಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸುವಂಥದ್ದು, ಮತ್ತು ಈಗ ಕರೆದಿರೋ ತಿಂಡಿಗಳು ಅವು ಈಗ ಸಾಯಂಕಾಲ ಅಂತೂ ಎಲ್ಲ ಕಡೆಗೂ ಈ ಮಿರ್ಚಿ ಬಜಿ ಅಂತವೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಅಂಥ ತಿಂಡಿಗಳನ್ನು ಜಾಸ್ತಿ ಸೇವಿಸದೇ ಇರುವಂಥದ್ದು. ಅವು ಜೀರ್ಣಶಕ್ತಿಗೂ ತೊಂದರೆ ಆಗುತ್ತೆ, ಮತ್ತು ಈ ರಕ್ತನಾಳಗಳಲ್ಲಿ ಜಿಡ್ಡಿನಾಂಶ ಶೇಖರಣೆ ಆಗಿ ಹೃದ್ರೋಗ ಬರುವಂತ ಕಾರಣ ಆಗುತ್ತೆ. ಅಂಥ ಒಂದು ಕೇರನ್ನು ನಾವು ತಗೊಳ್ಬೇಕಾಗತ್ತೆ, ಕಾಳಜಿಯನ್ನು ಕೊಡಬೇಕಾಗತ್ತೆ ನಾವು ಅವರಿಗೆ. ಇನ್ನು ನಾವು ಹಿರಿಯ ನಾಗರಿಕರಿಗೆ ಒಂದು ದಿನದ ಸಮತೋಲನ ಆಹಾರವನ್ನ ಒಂದು ಯೋಜನೆ ಮಾಡಬೇಕು ಅಂದ್ರೆ ಆಹಾರ ಹೇಗಿರ್ಬೇಕು ಅಂದ್ರೆ, ಈಗ ಬೆಳಿಗ್ಗೆ ಅವರು ತಿಂಡಿ ಅಂತ ಒಂದು ಬೆಳಿಗ್ಗೆ ತಕ್ಷಣ ತಗೊಳ್ತಾರೆ, ಅದಕ್ಕೂ ಮುಂಚೆ ಒಂದು ಟೀ ಕುಡಿದಿರ್ಬೋದು, ಅದ್ರ ಜೊತೆಗೆ ಒಂದ್ 2 ಬಿಸ್ಕೆಟ್ ತಗೊಂಡ್ಬಿಟ್ರೆ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಈ ಡಯಾಬಿಟಿಸ್ ಇದೆಯೋ ಅಂತ ಇಟ್ಕೊಳ್ಳೋಣ. ಅವ್ರಿಗೇನಾದ್ರೂ ಇದ್ರೆ ಆ ರೀತಿ ಅವ್ರಿಗೆ ಈ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದು ಆಗ್ಬಾರ್ದು ಅವ್ರಿಗೆ, ಆ ರೀತಿ ಒಂದು ಕಾಳಜಿ ತಗೋಬೇಕಾಗತ್ತೆ. ಹಾಗೆ ಅವರು ಆ 2 ಬಿಸ್ಕೆಟ್ ತಗೋ ಜೊತೆ ಬೆಳಿಗ್ಗೆ ಒಂದು ಟೀ ಕಾಫಿ ತಗೊಂಡ್ರೆ ಆಮೇಲೆ 8:30 ಗಂಟೆಗೆ ಒಂದ್ ಸ್ವಲ್ಪ ಉಪ್ಪಿಟ್ಟು ಅಥವಾ ಅವಲಕ್ಕಿ ಅಥವಾ ಇಡ್ಲಿ ದೋಸೆ ಏನ್ ಮನೇಲಿ ಮಾಡಿರ್ತಾರೋ ಆ ತಿಂಡಿಯನ್ನು ಮೆತ್ತಗಿರುವಂತ ಒಂದು ತಿಂಡಿಯನ್ನ ತಗೊಳ್ಬೇಕು. ಆಮೇಲೆ ಮಧ್ಯಾಹ್ನ ಅವರು ಊಟವನ್ನ ಸ್ವಲ್ಪ ಲೈಟ್ ಆಗಿ ಅಂದ್ರೆ ಮಿತವಾದಂತಹ ಒಂದು ಆಹಾರ, ಜಾಸ್ತಿ ಉಪ್ಪು ಅಥವಾ ಖಾರ ಮಸಾಲೆ ಯುಕ್ತ ಪದಾರ್ಥ ಇರದೇ ಇರುವಂತ ಆಹಾರವನ್ನ ಮೆತ್ತಗಿರುವಂತ ತಗೊಂಡ್ರೆ, ಇನ್ನು ಮಧ್ಯಾಹ್ನ ಸ್ವಲ್ಪ ಸ್ನಾಕ್ಸ್ ಕೂಡ ಒಂದ್ ಸ್ವಲ್ಪ ಹಚ್ಚಿದ ಅವಲಕ್ಕಿನೋ ಅಥವಾ ಏನೋ ಒಂದು ತಿಂಡಿ ಇರ್ಬೋದು ಮನೇಲಿ ಮಾಡಿರೋ ಯಾವುದೇ ತಿಂಡಿ ಇರ್ಬೋದು ಅದನ್ನ ಸೇವಿಸಬೇಕು. ರಾತ್ರಿ ಕೂಡ ಒಂದು ಊಟ, ಇವೆಲ್ಲದರ ಮಧ್ಯೆ ಅವ್ರಿಗೆ ಸ್ವಲ್ಪ ಹಸಿವೆ ಅನ್ಸಿದ್ರೆ ಈ ರೀತಿ ನಾನು ಹೇಳಿದ್ನಲ್ಲ ಅಂಬಲಿ ಅಥವಾ ಗಂಜಿ ಆತರ ಏನಾದ್ರೂ ಕುಡಿದ್ರೆ ಒಳ್ಳೇದು. ನಾರಿನಂಶ ಜಾಸ್ತಿ ಇರುವಂತಹ ಆಹಾರವನ್ನು ವೃದ್ಧರು ಸೇವಿಸೋದು ಒಳ್ಳೇದು, ಯಾಕೆಂದ್ರೆ ಅವರಿಗೆ ಮಲಬದ್ಧತೆಯ ತೊಂದರೆ ಇರುತ್ತೆ, ಮತ್ತು ನಾರಿನಂಶ ಹೆಚ್ಚಾದಷ್ಟು ಅವರಿಗೆ ದೇಹದಲ್ಲಿ ಬೇರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಅವರು ಆಹಾರವನ್ನು ಸೇವಿಸಬೇಕಾಗುತ್ತೆ, ಅಂದ್ರೆ ಈ ಒಂದು ಆರೋಗ್ಯ ಸೂತ್ರಗಳನ್ನು ಕೂಡ ಅವರು ಅನುಸರಿಸಬೇಕಾಗತ್ತೆ. ಮಿತವಾದಂತಹ ಆಹಾರ, ಹೆಚ್ಚಿನ ಒಂದು ನೀರಿನ ಸೇವನೆ, ಇದನ್ನೆಲ್ಲ ಹೌದು ಜಾಸ್ತಿ ನೀರನ್ನ ಕುಡಿಬೇಕು. ಯಾಕೆಂದ್ರೆ ಅವರು ದೇಹದ ಚಟುವಟಿಕೆ ಜಾಸ್ತಿ ಇರಲ್ಲ ಅವ್ರಿಗೆ, ಇದರಿಂದಾಗಿ ಅವರ ದೈಹಿಕ ಸಮತೋಲನ ಅಂದ್ರೆ ಈಗ ಮಲಬದ್ಧತೆ ಅಂತ ಹೇಳಿದ್ನಲ್ಲ ಅಂತ ತೊಂದರೆಗಳು ಎಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸೊಪ್ಪಿನ ತರಕಾರಿಗಳು ಅಂತ ಜಾಸ್ತಿ ಸೇವಿಸಿದ್ರೆ ಅವರಿಗೆ ಈ ತೊಂದರೆಗಳೆಲ್ಲ ಕಡಿಮೆ ಆಗುತ್ತೆ. ಜಾಸ್ತಿ ನೀರು ಕುಡಿಬೇಕು, ಲೈಟ್ ಆಗಿರುವಂತ ಅಂದ್ರೆ ಕಡಿಮೆ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳನ್ನ ಸೇವಿಸಬೇಕು, ಮತ್ತು ಮನೆಯಲ್ಲೇ ಮಾಡಿರುವಂತಹ ತಿಂಡಿಗಳನ್ನೇ ಈ ತರ ಚಪಾತಿ ರೊಟ್ಟಿ ಅಂತ ಅವುಗಳನ್ನೇ ಸೇವಿಸಬಹುದು ಅವರು. ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮಕ್ಕಳ ಮತ್ತೆ ಹಿರಿಯ ನಾಗರಿಕರ ಆಹಾರದ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟಲ್ಲ ಕೇಳಿದೆ. ಒಳ್ಳೆಯ ಮಾಹಿತಿ ಮಾಡಿಕೊಟ್ರಿ ಬನು ದೇಶಪಾಂಡೆ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಕ್ಕಳು ಮತ್ತು ಹಿರಿಯರಲ್ಲಿ ಆಹಾರ ಕ್ರಮಗಳು ಈ ಕುರಿತು ಬನು ದೇಶಪಾಂಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಆರೋಗ್ಯವಂತ ಹಸುವಿಗೆ ಸತತ 3 ಸಾರಿ ಈ ಕೃತಕ ಗರ್ಭಧಾರಣೆ ಅಥವಾ ಹೋರಿಯ ಸಂಪರ್ಕವನ್ನು ಮಾಡಿಸಿದಾಗ ಅದು ಗರ್ಭ ಧರಿಸದೇ ಇದ್ದರೆ ಅದನ್ನು ಗರ್ಭವೈಫಲ್ಯ ಅಥವಾ ಪುನರಾವರ್ತಿತ ಬೆಲೆಯ ಹಸು ಅಂತ ಕರೆಯಲಾಗುತ್ತೆ. ಜಾನುವಾರುಗಳು ಗರ್ಭ ಧರಿಸದೇ ಇರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮುಖ್ಯವಾಗಿ ಪೋಷಕಾಂಶಗಳ ಕೊರತೆ, ಗರ್ಭಕೋಶದ ಸೋಂಕು, ಹಾರ್ಮೋನ್ಗಳ ಕೊರತೆ ಅಥವಾ ವ್ಯತ್ಯಾಸ,

ಒಂಬತ್ತು ಒಂಬತ್ತು ಬೈತ್ರ ಚಿಮಂಗಡ ದೇವಮ್ಮ ತಾಮನೆ ಕಾಟಿಮಡ ಆಖಿರಿ ಕಾರ್ಯ ನಾಳೆ ಪೊಲಕ ಪತ್ತು ಗಂಟೆ ರೋಳು ಎಂಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕರ ಅರಿಚಿಟ್ಟಿತು. ಕುಶಾಲ್ ನಗರದ ವಾಸಂಜ ಕೊಚ್ಚೆರ ಅಚ್ಚಯ್ಯ ಎಂಡ ಪೊಣ್ಣು ಪೊನ್ನಮ್ಮ ರಾಣು ತಂಡ ಅಳುವತ್ ಮುಂದನೆ ಬೈತಲು ಇಂದು ಮರಣಪಟ್ಟಿತು. ಕೊಚ್ಚೆರ ಪೊನ್ನಮ್ಮ ರಾಣು ತಾಮನೆ ಪೂಳಕಂಡ ಬೈರಂಬಡ ಆಖಿರಿ ಕಾರ್ಯ ನಾಳೆ ಮಧ್ಯಂತ್ರ ಉಳಲು ಕಾಲೂರು ದೇವಸ್ತೂರ್ಲುಳ್ಳ ಕೊಚ್ಚೆರ ಐನ್ ಮನೆಯಲ್ಲಿ ನಡಪ. ಕೋರಂಗಲ ಗ್ರಾಮದ ನಂಗಾರು ದಿವಂಗತ ಸಣ್ಣಯ್ಯ ಅವರ ಪತ್ನಿ ಗಂಗಮ್ಮ ಅವರು ಇಂದು ನಿಧನರಾದರು. 80 ವರ್ಷ ಪ್ರಾಯದ ನಂಗಾರು ಗಂಗಮ್ಮ ತವರು ಮನೆ ನಿಡ್ಯಮಲೆ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ನಂಗಾರು ಐನ್ ಮನೆಯಲ್ಲಿ ನಡೆಯಲಿದೆ. ನಾಪೋಕ್ಲು ಬೇತು ನಿವಾಸಿ ಕೆದುಕರು ಪೌತಿ ವೆಂಕಪ್ಪ ಅವರ ಪತ್ನಿ ಜಾನಕಿ ಇಂದು ನಿಧನರಾದರು. 86 ವರ್ಷ ಪ್ರಾಯದ ಕೆದುಕರು ಜಾನಕಿ ಅವರ ಅಂತ್ಯಕ್ರಿಯೆ ನಾಳೆ 2 ಗಂಟೆಗೆ ಪುತ್ತೂರಿನಲ್ಲಿ ನಡೆಯಲಿದೆ. ಮೂಲತೆ ಬೀಚಿ ಶೆಟ್ಟಿಗೇರಿ ಕಾರಳನ ಬೆಂಗಳೂರು ವಾಸಯಿಂಜ ಕಾಳೆಂಗಡ ಜಿ ಪೆಮ್ಮಯ್ಯ ಸನ್ನಿ ಐಂಗ ಕೈಂಜನಾಳಂಕ್ಯ 19 ಮರಣಪಟ್ಟಿತು. 97 ಬೈತರ ಕಾಳೆಂಗಡ ಜಿ ಪೆಮ್ಮಯ್ಯ ಸನ್ನಿ ಐಂಡ ಆಕಿರಿ ಕಾರ್ಬಾರು ನಾಳೆ ಮಜ್ಜಂತ್ರ ಮೀದ ಬಿ ಶೆಟ್ಟಿಗೇರಿ ನಡಪಂದು ಒಕ್ಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಸರ್ಕಾರದ ನಿರ್ದೇಶನ ನಂಗೆ ಜಿಲ್ಲೆನ ಎಲ್ಲ ಸಹಕಾರ ಬ್ಯಾಂಕ್ಗಳಲ್ಲಿ ಕೃಷಿಕರಿಗೆ ಶೂನ್ಯ ಬಡ್ಡಿದರಲ್ಲಿ 3-5 ಲಕ್ಷ ರೂಪಾಯಿಗಳವರೆಗೆ ಸಾಲ ಕೊಟ್ಟವೆ ಅಂತ ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಕೆಪಿ ಗಣಪತಿ ನಾವು ಹೇಳೋಳು. ಜಿಲ್ಲೆನ ಡಿಸಿಸಿ ಬ್ಯಾಂಕ್ನ ಉನ್ನತಿ ಭವನದಲ್ಲಿ ನಡೆದ ಬ್ಯಾಂಕ್ನ 99ನೇ ವಾರ್ಷಿಕ ಮಹಾಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಅವು, ಜಿಲ್ಲೆನ ಕಾಯಂ ನಿವಾಸಿಗಳ ಮಕ್ಕಳಿಗೆ ದೇಶ ವಿದೇಶದಲ್ಲಿ ಹೆಚ್ಚಿನ ಓದಿಗೆ ಬ್ಯಾಂಕಿಂದ ವಿದ್ಯಾ ಸಹಕಾರ ತೇಳುವ ಸಾಲದ ಯೋಜನೆಯಲ್ಲಿ 60 ಲಕ್ಷದ ಮುಟ್ಟ ಸಾಲ ಕೊಟ್ಟವೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರಿಗ ಸೇರಿದಂಗೆ ಸಹಕಾರ ಸಂಘಗಳಿಗೆ ಸೇರಿದ ಬೇರೆ ಬೇರೆ ಸಿಬ್ಬಂದಿಗ ಅಧಿಕಾರಿಗ ಹಾಜರಿದ್ದು, ಕಳೆದ ಆಗಸ್ಟ್ ತಿಂಗಳ 29ನೇ ತಾರೀಕಿಗೆ ಪೊನ್ನಂಪೇಟೆಯಲ್ಲಿ ಹೊಯ್ದ ಭಾರೀ ಮಳೆಯಿಂದಾಗಿ ತಾಲೂಕಿನ ತೇರಾಲು ಗ್ರಾಮದಲ್ಲಿ ಕರೆಂಟ್ ಕಂಬಗ ಬಿದ್ದು ಗ್ರಾಮದ ರೈತ ನಟರಾಜ್ ಉತ್ತಯನವಕ್ಕೆ ಸೇರಿದ 4 ಹಸುಗ ಮತ್ತು 2 ಹೋರಿಗ ಕರೆಂಟ್ ತಾಗಿ ಸತ್ತು ಹೋಗಿದ್ದು. ಇದಾಗಿ 2 ದಿನದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿರುವ ಎಎಸ್ ಪೊನ್ನಣ್ಣನವು ವಿಶೇಷ ಕಾಳಜಿ ವಹಿಸಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸೂಕ್ತ ಪರಿಹಾರ ಕೊಡಿಕೆ ಕೇಳಿಕೊಂಡಿದ್ದು. ಶಾಸಕರ ಕೋರಿಕೆಯ ಬಗೆಯಲ್ಲಿ ಮುಖ್ಯಮಂತ್ರಿಗ ಕೂಡಲೇ ಸ್ಪಂದಿಸಿ ಸರ್ಕಾರದ ದನಗಳನ್ನ ಕಳ್ಕೊಂಡ ನಟರಾಜ್ ಉತ್ತಯನವಕ್ಕೆ ರೂಪಾಯಿ 2,45,000 ಪರಿಹಾರ ಬಿಡುಗಡೆ ಮಾಡಿಸ್ಯೋಳು. ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಕಡೆಯಿಂದ ಮಡಿಕೇರಿಲಿ ಶರಣ ಮುರುಗೇಶ್ ನಾವು ಸ್ಥಾಪನೆ ಮಾಡಿರುವ ಲಿಂಗೈಕ ಎಚ್ ಬಿ ಶೀಲವಂತ ಮತ್ತು ಸಿದ್ಧಲಿಂಗ ಪ್ರಸಾದ್ ದತ್ತಿ ಶರಣ ಸಂಸ್ಕೃತಿ ಪ್ರಸಾರ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮಾತಾಡಿದ ಕೊಡಗು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷ ಬಿಜಿ ಅನಂತ ಶಯನನವು ವಚನ ಸಾಹಿತ್ಯ ಎತ್ತಿ ಹಿಡಿದಿರುವ ಸರ್ವ ಸಮಾನತೆ ಮತ್ತು ಮಾನವ ಸಮಾಜದ ಪೂರ್ತಿ ಪ್ರಗತಿನ ಪರಿಕಲ್ಪನೆಗ ಇಡೀ ಮನುಕುಲಕ್ಕೆ ಮಾರ್ಗದರ್ಶನ ಮಾಡಿದೆ ಅಂತ ಹೇಳಿದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಎಸ್ಐ ಮುನೀರ್ನವು ಶರಣ ಸಂಸ್ಕೃತಿ ಪ್ರಸಾರ ದತ್ತಿ ಉಪನ್ಯಾಸ ಮಾಡಿದು. ಕಾರ್ಯಕ್ರಮದಲ್ಲಿ ಜಾನಪದ ಪರಿಷತ್ನ ಸದಸ್ಯರಿಗ ಅಧಿಕಾರಿಗ ವಿದ್ಯಾರ್ಥಿಗ ಹಾಜರಿದ್ದು. ವಿರಾಜಪೇಟೆನ ನಂಬರ್ 434ನೇ ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ಇದೇ ತಿಂಗಳ 25ನೇ ತಾರೀಕಿಗೆ ವಿರಾಜಪೇಟೆನ ಸ್ಟೇಟ್ ಬ್ಯಾಂಕ್ ಎದುರಲಿರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಹುತಾತ್ಮರ ದಿನಾಚರಣೆ ನಡೆಯಕ್ಕಿದ್ದು ಯೋಧರ ಸ್ಮಾರಕ ಸ್ತಂಭದ ಆವರಣದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿ ಗೌರವ ಮತ್ತು ಹೂಗುಚ್ಛ ಅರ್ಪಣೆ ಹಾಗೆ ದೇಶ ರಕ್ಷಣೆಗೆ ಜೀವ ಕೊಟ್ಟ ಯೋಧರಿಗೆ ಮತ್ತು ದಿವಂಗತ ಮಾಜಿ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯ ನಡೆದಿದೆ. ಕಾರ್ಯಕ್ರಮದಲ್ಲಿ ಮಹಾವೀರ ಚಕ್ರ ಪುರಸ್ಕೃತ ಕರ್ನಲ್ ಪುಟ್ಟಿಚಂಡ ಗಣಪತಿ ಲೆಫ್ಟಿನೆಂಟ್ ಕರ್ನಲ್ ಮುಲ್ಲೇರ ಕಾವೇರಪ್ಪ ಸೇರಿದಂಗೆ ಕ್ಷೇತ್ರದ ಶಾಸಕರು ಅಧಿಕಾರಿಗ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವಟು. ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಮಿಷನ್ ವಾತ್ಸಲ್ಯ ಯೋಜನೆ ನಡೀಲಿ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015 ಪ್ರಕಾರ 18 ವರ್ಷದೊಳಗಿನ ಮಕ್ಕಳಿಗೆ ಪೋಷಣೆ ಮತ್ತು ರಕ್ಷಣೆನ ಅಗತ್ಯ ಇದ್ದರೆ ಕಾಯ್ದೆನ ಮಾನದಂಡಗಳಿಗೆ ಒಳಪಟ್ಟು ತಿಂಗಳಿಗೆ 4,000 ವರ್ಷಕ್ಕೆ 48,000 ರೂಪಾಯಿ ಅರ್ಹತೆ ಇರೋಕೆ ಬ್ಯಾಂಕ್ ಖಾತೆಗೆ ಜಮೆ ಮಾಡುವೆ. ಆದ್ದರಿಂದ ಅರ್ಹ ಫಲಾನುಭವಿಗ ಯಾವುದೇ ಮಧ್ಯವರ್ತಿಗಳ ಸಂಪರ್ಕ ಮಾಡದೆ ಸೀದಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅರ್ಜಿ ಪಡ್ಕೊಂಡು ಭರ್ತಿ ಮಾಡಿ ವಾಪಸ್ ಕೊಡೋಕು ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗ ತಿಳಿಸೋಳು. ವಿದ್ಯಾರ್ಥಿಗ ಮತ್ತು ಶಿಕ್ಷಕರು ಸೇರಿ ವಿನ್ಯಾಸ ಮಾಡಿರುವ ಕಾಫಿ ಕ್ರಾಪ್ ಕೇರ್ ಮೊಬೈಲ್ ಅಪ್ಲಿಕೇಶನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲೋಕಾರ್ಪಣೆ ಮಾಡಿದ್ರು. ಪೊನ್ನಂಪೇಟೆ ಹಳ್ಳಿಗಟ್ಟಿನ ಸಿಐಟಿ ಕಾಲೇಜಲ್ಲಿ ಆವಿಷ್ಕಾರ ಆಗಿರುವ ಈ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆಲಿ ಮಾತಾಡಿದ ಅವು, ಈ ಅಪ್ಲಿಕೇಶನ್ನಿಂದ ಕಾಪಿ ಫಸಲಿನ ಬಗ್ಗೆಲಿ ಪೂರ್ತಿ ಮಾಹಿತಿ ತಿಳ್ಕೊಂಬ ಅವಕಾಶ ಇದ್ದು ಸಿಐಟಿ ಕಾಲೇಜಿನ ಈ ಆವಿಷ್ಕಾರದಿಂದ ಕಾಪಿ ಬೆಳೆಗಾರರಿಗೆ ಅಂಗೈಲಿನೇ ಪ್ರಪಂಚದ ಕಾಫಿ ಬೆಳೆನ ಮಾರುಕಟ್ಟೆ ಮೌಲ್ಯನ ಕ್ಷಣಾರ್ಧದಲ್ಲಿ ಪಡ್ಕೊಳಕ್ಕೆ, ರಸಗೊಬ್ಬರ ಬಳಕೆನ ಸೂಕ್ತ ಕ್ರಮ ತಿಳ್ಕೊಳಕ್ಕೆ ಬೆಳೆಗಾರರಿಗೆ ಇದೊಂದು ವರದಾನ ಅಂತ ಹೇಳ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಂಬರ್ 2768 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾರಗುಂದ, ಇದರ ವಾರ್ಷಿಕ ಮಹಾಸಭೆ ಇದೇ 23ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಸಂಘದ ಸಹಕಾರ ಭವನದಲ್ಲಿ ಅಧ್ಯಕ್ಷರಾದ ನಾಪಂಡ ರ್ಯಾಲಿ ಮಾದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಎಂಐ ಸ್ಟೋರ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್, ಮೊಬೈಲ್ ಹಾಗೂ ಟಿವಿಗಳು ಆನ್ಲೈನ್ ರೇಟ್ ನಲ್ಲಿ, ಪ್ರತಿ ಖರೀದಿಗೂ ಆಕರ್ಷಕ ಉಚಿತ ಉಡುಗೊರೆ, ಎಂಐ ನ ಎಲ್ಲ ಪ್ರಾಡಕ್ಟ್ ಗಳು ರಿಯಾಯಿತಿ ದರದಲ್ಲಿ, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಮೊಬೈಲ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಇಂದೇ ಭೇಟಿ ಕೊಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್ ಮತ್ತು ಪೋಸ್ಟ್ ಆಫೀಸ್ ಹತ್ತಿರ ಸೋಮವಾರಪೇಟೆ. ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಸುನಿತಾ ಫರ್ನಿಚರ್ ನ ಇರಿಟಿಯ ಉಲಿಯಲ್ ಶೋರೂಮ್ ನಲ್ಲಿ ಓಣಂ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಖರೀದಿಯ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ, ಇಂಪೋರ್ಟೆಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಅಧಿಕ ಸಂಗ್ರಹ, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಹೋಮ್ ಡೆಲಿವರಿ. ಸುನಿತಾ ಫರ್ನಿಚರ್, ತಲಶೇರಿ ರೋಡ್, ಉಲಿಯಲ್, ಇರಿಟಿ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3ರಿಂದ ಸಂಜೆ 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ ಗಳು ಲಭ್ಯವಿದೆ. ಪ್ರತಿ ಗುರುವಾರದಂದು ಬೆಳಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಖ್ಯಾತ ಮಧುಮೇಹ ತಜ್ಞರು ಹಾಗೂ ಫಿಸಿಷಿಯನ್ ಡಾಕ್ಟರ್ ಜಗದೀಶ್ ಪಿ ಅವರು ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6117-0. Dear esteemed listeners, with the divine blessings of Paramapujya Jagadguru Padma Bhushana Puraskrita Shri Shri Shri Dr. Balagangadharanatha Mahaswamiji and under the guidance of our esteemed Chancellor, His Holiness Jagadguru Shri Shri Shri Dr. Nirmalanandanatha Mahaswamiji, Adi Chunchanagiri University is proud to announce that we have achieved NAC A+ status, a testament to our unwavering commitment to providing exceptional education and fostering a nurturing environment for our students. We have established ourselves as a trusted brand in academia. For the best education and the bright future of your children, let the first choice be Adi Chunchanagiri University, BG Nagara, Mandya District. ಮಡಿಕೇರಿ ತಾಲೂಕು ಭಾಗಮಂಡಲ ಲ್ಯಾಂಪ್ಸ್ ಸಹಕಾರ ಸಂಘದ 42ನೇ ವಾರ್ಷಿಕ ಮಹಾಸಭೆಯು ಇದೇ 23ರಂದು ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಕೆಎ ಮಿಟ್ಟು ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಕಟ್ಟಡದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕಾರ್ಯಕಲಾಪಗಳನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಬಂಪರ್ ಆಫರ್, ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ಜಾಹೀರಾತುಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಈ ರಾತ್ರಿ 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಬೆಳದಿಂಗಳ ಬಾಲೆ ಸಣ್ಣ ಕತೆ. ಕತೆ ಹೇಳುವವರು ಪುದಿಯ ನೆರವನ ರೇವತಿ ರಮೇಶ್. ಗಮನಿಸಿ, ಈ ರಾತ್ರಿ 7:45.